ಅಂತಿದೆ. ಇಂಬಿಯ ಬರದ ಗಾಯ ಹೂವಗಳ ಹುಲಿಗಮ್ಮ, ಇಂಬಗಳ ಹುಲಿಗಮ್ಮ ನಿಂಬೆ ಸೋಕಿಲೆ ಇವು ಜಾಡುದಾಳದೆ. ಬರುವಾಕೆಗುಲಿಗಮ್ಮ, ಬರುವಾಕೆಗುಲಿಗಮ್ಮ ಬಾಳೆ ಸೋಕಿಯಲೆ ಇವು ಜಾಡುದಾಳದೆ. ಬಾಳಿಯ ಬನದ ಗಾಯ ಹೂವಗಳ ಹುಲಿಗಮ್ಮ, ಹೂವಗಳ ಹುಲಿಗಮ್ಮ ಬಾಳ ಸೋಕಿಯಲೆ ಇವು ಜಾಡುದಾಳದೆ. ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ, ಆಂಧದಲ್ಲಿ ಜಗವೋ ಇವು ಹರಿಸೇನೆ ದೇವಿ. ಹಂದಳ ಉಡಗರ ನಾಯವ ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ, ಆಂಧದಲ್ಲಿ ಜಗವೋ ಇವು ಹರಿಸೇನೆ ದೇವಿ. ಕಲ್ಲಿನ ಒಲೆಗುಂಡು ಇವು ಕಲ್ಲಿನ ಒಲೆಗುಂಡು, ಬಲ್ಯ ದೂಲಿ ಗಮಗ ಇವು ಬಂಗಾರದ ಗುಂಡು. ಎಲ್ಲ ದೇವರ ಮುಂದ ಇವ ಕಲ್ಲಿನ ಒಲೆಗುಂಡು ಇವು ಕಲ್ಲಿನ ಒಲೆಗುಂಡು, ಬಲ್ಯ ದೂಲಿ ಗಮಗ ಇವು ಬಂಗಾರದ ಗುಂಡು. ಯಾಕಪ್ಪ ಮಗರ ಕೋಪವು ಎನೆ ಮ್ಯಾಲೆ ಇವು ಕೋಪವು ಎನೆ ಮ್ಯಾಲೆ, ಮಾತು ನಾಡವಲ್ಲೆ ಇವು ನಾಗವಲ್ಲೆ ದೇವಿ. ಉತ್ತಿನ ಎಲ್ಲಮ್ಮ ಇವ ದಿಕ್ಕಿಗೆ ದೊಡ್ಡ ಆಕೆ, ಇವು ದಿಕ್ಕಿಗೆ ದೊಡ್ಡ ಆಕೆ ವಾಕಾಳದವು ಇವು ಮೂಡುದಾಳ ದೇವಿ. ಚಂದವು ಕೆಡಿಸಾಳ ಇವು ಚಂದವು ಕೆಡಿಸಾಳು, ಆಂದದಲೆ ಮೇಷ ಇವು ತ್ಯಾಗುಶಾಳ ದೇವಿ. ಹಂದಳ ಉಡಗರ ನಾಯವ ಚಂದವು ಕೆಡಿಸೇನೆ ಇವು ಚಂದವು ಕೆಡಿಸೇನೆ, ಆಂದದಲೆ ಮೇಷ ಇವು ತ್ಯಾಗುಶೇನೆ ದೇವಿ. ಯಾಳಂಬ ದಿಕ್ಕೋ ಇವು ಯಾರು ಸೇನೆ ದೇವಿ. ಯಾಳಂಬ ದಿಕ್ಕೇನೆ ಅಯ್ಯೋ ಮೆರಸನ ನಿರ್ಮಾಣ ಅಲ್ಲ ಇವು ಮೆರಸನ ಹುಲಿಗೆಮ್ಮ, ರಾಜದ ಮ್ಯಾಲೆ ಇವು ಯಾರು ಸೇನೆ ದೇವಿ. ದೊಡ್ಡ ಆಕೆ ಇವು ದಿಕ್ಕಿಗೆ ದೊಡ್ಡ ಆಕೆ ವಾಕಾಳದವ್ವ ಇವು ಹುಳುದಾಳ ದೇವಿ. ಒಕ್ಕಳದ ಕರಿಯಳ್ಳು ಇವು ಒಕ್ಕಳದ ಬಿಳಿಯಳ್ಳು ಇವು ಒಕ್ಕಳದ ಬಿಳಿಯಳ್ಳು, ಒಕ್ಕರಣಿ ಮುಂದ ಇವು ವಾಯಗಾಳ ದೇವಿ. ವೈಗಳ ಮಾಡಿದೆ ಅಕ್ಕ ಹುಲಿ ಗಮಗ ಇವು ಸಾರ ದೀಪ ದೇವಿ. ಒಕ್ಕಳದ ಕರಿಯಳ್ಳು ಇವು ಒಕ್ಕಳದ ಬಿಳಿಯಳ್ಳು ಇವು ಒಕ್ಕಳದ ಬಿಳಿಯಳ್ಳು, ಒಕ್ಕರಡಿ ಮುಂದ ಇವು ವಾಯಗಾಳ ದೇವಿ. ಒಕ್ಕರಣೆ ಮುಂದ ಇವು ವೈಗಳ ಮಾಡಿದೆ ಇವು ವೈಗಳ ಮಾಡಿದೆ ಸಾರ ದೀಪ ಜಂಬಪ್ಪ ಪಾಲಿಸಮ್ಮ ಜಗದಮ್ಮ ಪಾಲಿಸಮ್ಮ ನಿನ್ನ ನೆನದೇನಮ್ಮ ಭಾಗ್ಯವು ಕಂಡೇನು ತಾಯಿನ ನೆನದಾರ್ಯ ಇವತ್ ಸಾವಿಲ್ಲ ಕೇಳಿಲ್ಲ ಇವ್ ಸಾವಿಲ್ಲ ಕೇಳಿಲ್ಲ ತಾಯಿನ ನೆನದಾರ್ಯ ಇವತ್ ಸಾವಿಲ್ಲ ಕೇಳಿಲ್ಲ ಇವ್ ಸಾವಿಲ್ಲ ಕೇಳಿಲ್ಲ ಮೋತ್ತಾಯದಲ್ಲೇ ಇವಾರ ಉಳ್ಳದೆ ಅಂಬ ಪಾಲಿಸಮ್ಮ ಜಗದಂಬ ಪಾಲಿಸಮ್ಮ ಜಗದಂಬ ಪಾಲಿಸಮ್ಮ ನಿನ್ನ ನೆನದೆ ನಮ್ಮ ಭಾಗ್ಯವು ಕಂಡೆ ನಮ್ಮ ತಾಯಿ ನೆನದೆ ನಮ್ಮ ಉಚ್ಚಾಯಿ ಎಳಸೇನಮ್ಮ